खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಇಂದಿನ ಕಾರ್ಯಕ್ರಮದಲ್ಲಿ ಅನಾನಸ್ ಬೆಳೆ ಬೇಸಾಯದ ಅನುಭವಗಳು ಕುರಿತು ಹೊನ್ನಾವರ ತಾಲೂಕು ಅನಂತವಾಡಿಯ ಕೇಶವ್ ಎಂ ಗೌಡ ಅವರೊಡನೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಗಿ. ಈಗ ನಮ್ಮ ಜೊತೆಯಲ್ಲಿ ಹೊನ್ನಾವರ ತಾಲೂಕಿನ ಮಲ್ಗೋಡ್ ಗ್ರಾಮದ ಹತ್ತಿರ ಅನಂತವಾಡಿ ಎನ್ನುವಂತ ಗ್ರಾಮ ಇದೆ. ಅಲ್ಲಿ ಕೇಶವ್ ಎಂ ಗೌಡ ಅನ್ನುವಂತ ರೈತರು ಸುಮಾರು 38 ವರ್ಷ. ಅವರಿಗೆ ಕೃಷಿ ಇಲಾಖೆಯಿಂದ ಪ್ರಶಸ್ತಿ ಕೂಡ ಬಂದಿದೆ. ಉತ್ಕೃಷ್ಟವಾಗಿ ಬೆಳೀತಾರೆ. ಅನೇಕ ತೋಟಗಾರಿಕಾ ಬೆಳೆಗಳು, ಹಣ್ಣಿನ ಬೆಳೆಗಳು, ಮಾರಾಟ ವ್ಯವಸ್ಥೆ ಮತ್ತು ಪ್ರತಿ ಬೆಳೆ ಬಗ್ಗೆನೂ ಕೂಡ ಅವರು ವಿಶಿಷ್ಟವಾದಂಥ ತಿಳುವಳಿಕೆ ಹೊಂದಿದಂಥವ್ರು. ಇವತ್ತು ನಾವು ಅವರು ತೋಟವನ್ನು ನೋಡ್ಕೊಂಡು ಬಂದ್ವಿ. ತೋಟವನ್ನು ಪರಿಚಯ ಮಾಡಿಸೋದ್ರ ಜೊತೆಗೆ ಇವತ್ತು ಪೈನಾಪಲ್, ಅನಾನಸ್ ಅಂತ ಏನಂತೀವಿ ಆ ಬೆಳೆ ಕುರಿತು ಮಾಹಿತಿಯನ್ನು ಕೊಡ್ತಾರೆ. ಯಾಕಂದರೆ ಈ ಹೊನ್ನಾವರ ತಾಲೂಕಿನಲ್ಲಿ ಈ ಅನಾನಸನ್ನು ಜಾಸ್ತಿ ಬೆಳೆಯಲ್ಲ, ವಿಶೇಷವಾಗಿ ಇವರು ಬೆಳೀತಾ ಇದ್ದಾರೆ. ಈ ನಿಟ್ಟಿನೊಳಗೆ ನಮಗೂ ಕೂಡ ಒಂದು ಕುತೂಹಲ. ನಮಸ್ಕಾರ ಕೇಶವ್ ಅವರೇ. ನಮಸ್ತೆ ಸರ್. ಅಷ್ಟು ಎಷ್ಟು ಎಕರೆ ಏನು? ಅಷ್ಟು ಸರ್, 3 ಎಕರೆ ಉಂಟು ಜಮೀನು ನಮ್ದು ಇವಾಗ. ಅದರಲ್ಲಿ ಒಂದು ಟೋಟಲ್ ಇದು 2 ಎಕರೆ ಪೈನಾಪಲ್ ಬೆಳೆದಿದೆ. ಪೈನಾಪಲ್ ಸರ್ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅಡಕೆ ಗಿಡ ನೆಟ್ಟಿದ್ ನಾನು. ಮಿಡ್ಲ ಅಡಕೆ ಗಿಡ ಮಿಡ್ಲಲ್ಲಿ ವೇಸ್ಟ್ ಇದೆ. ಅಡಕೆ ಗಿಡಕ್ಕೆ ಸ್ಪ್ರಿಂಕ್ಲರ್ ಹಾಕಿದ್ರೆ ಆ ವೇಸ್ಟ್ ನೀರಲ್ಲಿ ಏನ್ ಮಾಡೋ ಪ್ಲಾನಿಂಗ್ ಹೊಳೆದು. ಅವಾಗ ಯೋಚನೆ ಮಾಡಿದೆ, ವೇಸ್ಟ್ ನೀರೆಲ್ಲ ಪೈನಾಪಲ್ ನೆಟ್ಟು ಸರ್. ಆವಾಗ ಏನು ಪೈನಾಪಲ್ ಒಂದು ವರ್ಷ ಇಳುವರ ಸ್ಟಾರ್ಟ್, ಹೊಸಾಗಿ 2 ಕಟ್ಟಿಂಗ್ ಸಿಗ್ತಾ ಉಳಿತು ಪೈನಾಪಲ್. ಅದರಿಂದ ನನಗೆ ತುಂಬಾ, ಮತ್ತೆ ಪೈನಾಪಲ್ ಹೆಡ ಗರಿ ಕಟ್ ಮಾಡೋದ್ರಿಂದ ನಮ್ಗೆ ಅಡಕೆ ಗಿಡಕ್ಕೆಲ್ಲ ಗೊಬ್ಬರ ಅದೇ ಅನುಕೂಲ ಆಯ್ತು ಸರ್. ಕಡ ನಂತರ ಮತ್ತೆ ಈ ಪೈನಾಪಲ್ ಬೆಳೆಯಿಂದ ನನಗೆ ಅಡಕೆ ಈಗ ಇಳುವರಿ ಸಿಕ್ಕುವವರೆಗೆ ನನಗೆ ಕೈಯಿಂದ 1 ರೂಪಾಯಿ ಖರ್ಚು ಬೀಳಲಿಲ್ಲ. ಪೈನಾಪಲ್ ಗಿಡ ಆವಾಗ ಒಂದು 10-20 ಸಾವಿರ ಕೈಯಿಂದ ಹಾಕಿದ್ದೆ ಅಷ್ಟೇ ಬಿಟ್ರೆ. ಈಗ ಆ ಪೈಪ್ ಲೈನ್ ಪೈನಾಪಲ್ ಮಾಡಿದ್ನ, ಅಡಕೆ ಗಿಡ ಈಗ ಇಳುವರಿ ಸ್ಟಾರ್ಟ್ ಆಗಿಬಿಟ್ಟದೆ ನಂಗೆ. ಈಗ ಅದರಿಂದ ಈಗ ಇಳುವರಿ ಪೈನಾಪಲ್ ಬೆಳೆದ್ರಿಂದ ಈಗ ಅಡಕೆ ಇಳುವರಿ ಈಗ ಸ್ಟಾರ್ಟ್ ಆಗಿಬಿಟ್ಟದೆ. ಈಗ ಪೈನಾಪಲ್ ಒಟ್ಟಿಗೆ ಹಳ್ಳಿನಿಲ್ಲ, ಕಂಟಿನ್ಯೂ ಇಳುವರಿ ಸಿಕ್ಕದಂಗ ಆಯ್ತು ನನಗೆ ಸರ್. ಪೈನಾಪಲ್ ಆಯ್ತೈತ್ರಿ, ಈಗ ಅಡಕೆ ಇಳುವರಿ ಸ್ಟಾರ್ಟ್ ಆಗ್ಬೋದು. ಅವಾಗ ಖುಷಿ ಅನಿಸ್ತದೆ. ಎಷ್ಟೋ ಜನ ಅಡಿಕೆ ಹಾಕಿ 4 ವರ್ಷ 8 ವರ್ಷ ಸುಮ್ಮನೆ ಕಾಯ್ತಾ ಇರ್ತಾರೆ. ಆಗ ನಮ್ದು ಹಾಗಲ್ಲ ಸರ್. ಕರೆಕ್ಟ್ ನೆಟ್ಟೆ 1.5 ವರ್ಷಕ್ಕೆ ನನ್ನ ಹೂ ಬಂದ್ಬಿಟ್ಟಿದೆ ಸರ್ ಅಡಕೆ ಗಿಡ. ಏನು ಕೆಲವರು 2 ವರ್ಷಕ್ಕೆ 3 ವರ್ಷ ತಳೆ ಅಂತ ನೆಟ್ಟಿರೋದು. ನನಗೆ 1.5-2 ವರ್ಷಕ್ಕೆ ಇಳುವರಿ ಬಂದ್ಬಿಟ್ಟಿದೆ. ಅದೇ ಏನೂ ಗೊತ್ತಿಲ್ಲ. ಅದೇ ಎಲ್ಲರು 3 ವರ್ಷಕ್ಕೆ ಅಂತ ಹೇಳ್ತಾರೆ ನೆಟ್ಟಿರೋದು. ನಾವು 3 ವರ್ಷಕ್ಕಂತ ಆದ್ರೆ ನಂದು ಮತ್ತೆ 1.5 ವರ್ಷಕ್ಕೆ ಹೂ ಬಂದ್ರೆ 2 ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗ್ಬಿಡ್ತದೆ. ಅಂದ್ರೆ ತಳಿ ಬೇರೆ ಮಂಗಾಳಿ ಇಂಟರ್ಸ್ ಅಂತ ಇದೆ. ಅದು ಇನ್ನೂ ಕೇಳಿಬಿಟ್ಟಿರ್ತಾಳೆ. ಅದು ಪ್ರಯೋಜನ ಇಲ್ಲ. ಅದು ಸ್ವಲ್ಪ ಒಂದು ಅದು ಇಟ್ಲ ಹೋಗಿ ತಕೊಂಡ್ಬಂದಿದ್ದೆ ನಾನು. 10 ಗಿಡ ತಂದೆ. ಒಂದ್ ಗಿಡಕ್ಕೆ 1 ಅಡಿಕೆಗೆ 15 ರೂಪಾಯಿ ಮಾಡ್ತಾನಿದೆ. ಅದು ಇನ್ನೂ ಕುಳ್ಳುತ್ತಾಳೆ. ಅದು ಪ್ರಯೋಜನ ಇಲ್ಲ ಅಷ್ಟು. ಇಷ್ಟಿಟ್ಟು ಚಿಕ್ಕ ಸಿಂಗಾರ ಆಗ್ತದೆ, ಇಷ್ಟಿಟ್ಟು ಗಿಡ ಹೆಡೆ. ಅದು ಪ್ರಯೋಜನ ಇದೆ. ಮಂಗಾಳಿ ಇಂಟರ್ಸ್ ಒಳ್ಳೆ ತಳಿ, ಅಡಿಕೆ ಒಳ್ಳೆ ಬರ್ತದೆ. ಇನ್ನೆಂತರಿ ತಳಿನ ಮಂಗಳಿ ಇಂಟರ್ಸಿ? ಅದು ಕುಂದಪ್ಪ ದಾನಂದ ಕಮಲ ಸೀರಲ್ಲ ಒಂದು ಭಟ್ರ ಮನೆ. ಅವ್ರು ರಿಸರ್ಚ್ ಸೆಂಟರ್ ಅಂತಂದ್ರೆ ಅವ್ರು ತಂದು ನೆಟ್ಟಿ 20 ವರ್ಷ ಆಗಿದ್ದೆ. ಅವರಿಂದ ನಾನೇ ಮರ ಹತ್ತಿ ಮರ ಸಿಲೆಕ್ಟ್ ಮಾಡಿ ಕೊಯ್ದು ತಾನೇ ಮರ ಹತ್ತಿ ಕೊಯ್ದು ತಂದಿದ್ದೆ. ಟೋಟಲಿ ನಾ ತಂದಿರೋ ಜನರಿಗೆ ಸಾಧಾರಣ ಒಂದು 10-20 ಸಾವಿರ ಅಡಿಕೆ ಜನರಿಗೆ ತರಿಸ್ಕೊಟ್ಟಿದ್ದೆ ನಾನು. ಟೋಟಲ್ 1.5 ವರ್ಷಕ್ಕೆ ಅವರಿಂದ ನಾನೇ ಸದಾ 2 ಲಕ್ಷ ರೂಪಾಯಿ ಅಡಿಕೆ ತರಿಸಿದ್ದೆ, ತಂದು ಕೊಟ್ಟಿದ್ದೆ ಜನರಿಗೆ ಕೊಟ್ಟಿದ್ದೆ. ಅದು ಈಗ ಇದು ಹೊನ್ನಾವರ ತಾಲೂಕಿನಲ್ಲಿ ಇದು ಮಂಗಳಿ ಇಂಟರ್ಸ್ ಹಾಕಿರೋದು ನಾನೇ ಫಸ್ಟ್. ಮತ್ತೆ ಪೈನಾಪಲ್ ಬೆಳೆದ ತಾಲೂಕಿಗೆ ಪ್ರಥಮ ರೈತ ನಾನು ಅಂತ ಅವಾರ್ಡ್ ಎಲ್ಲ ಬಂದಿದೆ ಸರ್. ಇಲ್ಲಿ ಹಾಕ್ಬೇಕು ಅಂತ ಹೆಂಗ ಅನಿಸ್ತು ನಿಮ್ಗೆ? ಏನಾರ ಒಂದ್ ಬೇರೆ ಬೆಳೆ ಬೆಳಬೇಕು ಅಂತ ಒಂದು ಪ್ಲಾನಿಂಗ್ ಇರುತ್ತೆ. ಒಂದ್ ದಿವಸ ನಮ್ಮ ಅಣ್ಣನ ಕುಂದಾಪುರ ಎಲ್ಲ ತಾಳೆಗಿಡ ಮಾಡಿ ಟೂರ್ ಮಾಡಾಯ್ತು ಒಂದ್ ದಿವಸ. ಅಲ್ಲೆಲ್ಲ ನೋಡಾಯ್ತು. ನೋಡಿದ ತಕ್ಷಣ ನಮಗೂ ಇದೇ ಟೈಪ್ ಮಾಡ್ಬೇಕು ಅಂತ ಪೈನಾಪಲ್. ಅಲ್ಲಿಂದ ನಾವು ಆದಂದಾಗ ನಾವು ನಮ್ಮ ಅಣ್ಣನಿಂದ ಪ್ಲಾಟ್ ಆಯ್ತು. ನಮ್ಗೊಂದು 10 ಸಾವಿರ ಪೈನಾಪಲ್ ಗಿಡ ತಕೊಂಡ್ ಬಂದೆ. ತಕೊಂಡ್ ಇಲ್ಲಿ ಎಲ್ಲ ನೆಟ್ಟು, ಇಲ್ಲಿ ಎಲ್ಲ ಕಡೆ ನೆಟ್ಟು, ಇಲ್ಲಿ ಗೆದ್ದೆಲ್ಲ ಎಲ್ಲ ಹಾಕ್ಬಿಟ್ಟೆ, ಎಲ್ಲ ಹಾಕದ. ಅವಾಗ ಒಳ್ಳೆ ಕಡೆ ಸಿದ್ದೆ. ಅವಾಗ ಒಂದು ಲೋಡ್ ನಾನು ದಿಲ್ಲಿ ಕಳ್ಸಿದ್ದೆ, ದಿಲ್ಲಿ ಕಡೆಗೆ ಶಿವಮೊಗ್ಗ ಎಲ್ಲ ಕಳ್ಸಿದ್ದೆ. ದಿಲ್ಲಿ ದೊಡ್ಡ ಒಂದು 1 ಟನ್ ಕಳ್ಸಿದ್ದೆ. ಅದನ್ನ ಹಾಕ್ಬೇಕಾದಾಗ ನಾವು ಬೀಜ ಸೆಲೆಕ್ಟ್ ಮಾಡ್ತೀವಿ ಅದೆಲ್ಲಾನು ಹೇಗೆ ಸ್ವಲ್ಪ ಹೇಳಿ ಈಗ ಸರ್? ಹೌದು, ಈಗ ಅದ್ರ ಒಟ್ಟಿಗೆ ಗಿಡ ಬರ್ತದ, ಕಾಯಿ ಬಂದ ತಕ್ಷಣ ಮೂರು ಗಿಡ ಸಿಗ್ತದ, ಅದ್ರ ಒಂದೊಂದೇ ಗಿಡ ಇಡುವ, ಎರಡೆರಡು ಗಿಡ ಇಡುವ, ಎರಡೆರಡು ಗಿಡ ನಮಗಿನ್ನು ಮಾರಾಟಕ್ಕೆ ಸೇಲ್ ಆಗ್ತದೆ ಸರ್? ಇವಾಗ ನಮ್ಮಲ್ಲಿ ಪೈನಾಪಲ್ ಕಟಿಂಗ್ ಬಂದ ಮತ್ತೆ ಗಿಡ ಸೇಲ್ ಉಂಟು, ಸಾಧಾರಣ ಒಂದು 10,000 ಗಿಡ ನಮ್ಮಲ್ಲಿ ರೆಡಿ ಉಂಟು ಇವಾಗ ಕೊಡ್ಲಿ ಸೇಲೆ. ಅದಕ್ಕೆ ಕುಂದಾಪುರದಿಂದ ಪಾಟಿ ಇವಾಗ ರೈಟ್ ಉಂಟು, ಇವಾಗ ಸೇಲ್ ಉಂಟು. ರೈಟ್ ಶಾಪ್ ಡೌನ್ ಆದ ಹಚ್ಚುದು ಕಡಿಮೆ ಮಾಡ್ತಾರೆ, ರೈಟ್ ಸಿಕ್ಕದಾಗ ನಮ್ಗೆ ಗಿಡಬೇಕಂತ. ಇವಾಗ ನಾವು ಫೋರ್ಸ್ ಮಾಡಿ ಹಚ್ಚಬಹುದು ಈಗ ಜನರ, ನಾ ಲೋಕಲ್ ಜಾಸ್ತಿ ಜನ ಕೊಡ್ತಾ ಇಲ್ಲ, ಇವಾಗ ಕೊಟ್ಟು ಬಿಟ್ರೆ ನಮ್ದೇ ಮಾರ್ಕೆಟ್ ಹೊಡೆತ ಕೊಡ್ತಾರೆ ಅವರು. ನಾವು ಈಗ 50 ರೂಪಾಯಿ ಹಾಕ್ತಿರ್ತೀವಿ ಕಾಯಿ, ಅವ್ರು ತಗೊಂಡು 20 ರೂಪಾಯಿ ಹಾಕ್ತಾರೆ, ನಾ ಹಾಕ್ತೇನೆ ಅಂತ ಹೇಳ್ತಾರೆ. ಈಗ ನಮ್ದೇ ಮಾರ್ಕೆಟ್ ಹೊಡ್ತಾ ಬಂದ, ನಾ ಲೋಕಲ್ ಹೆಚ್ಚು ಕೊಡ್ತಾ ಇಲ್ಲ, ಹೊರಗೆ ಕಳಿಸ್ತಿದ್ದೆ. ಎಲ್ಲ ಹೆಂಗಿರ್ಬೇಕು ಬೀಜ? ಅದು ಬೀಜ ಒಂದುವರೆ ಫುಟ್ ಒಂದುವರೆ ಫುಟ್ ಒಂದು 2 ಫುಟ್ ಸಸ್ ಆಗಿರ್ಬೇಕು. ಈ ಕೆಲವರು ಬೀಜ ಅಂತ ಜುಟ್ಟು, ಕೆಲವರು ಆ ಜುಟ್ಟು ತೆಗೆದು ಇದೇ ಬೀಜ ಅಂತ ಕೊಡ್ತಾರೆ, ಅದು ಬೀಜ ಅಲ್ಲ ಅಲ್ಲ, ಸೈಡಿಗೆ ಹೊಗೆ ಹೊಡೆದು. ಅದು ಒಂದು ಬೀಜ ನೆಟ್ಟ ಮೇಲೆ 1 ವರ್ಷ ಕಾಯಿ ಬಂದ್ರೆ ಮಾತ್ರ ಅದು ಒಳ್ಳೆ ಸಿಲೆಕ್ಟ್ ಬೀಜ. ಇವತ್ ನೆಟ್ಟ ತಕ್ಷಣ 1 ವರ್ಷ ಕಾಯಿ ಬರ್ಲೇಬೇಕದು, ಅದು ಮತ್ತೆ ಸಿಲೆಕ್ಟ್ ಬೀಜ. ಕೆಲವರು ನೆಟ್ಟ 2-3 ವರ್ಷಕ್ಕೆ ಬರುವುದಿಲ್ಲ, ಅಂತದೆಲ್ಲ ಕೊಡ್ತಾರೆ, ಅದೆಲ್ಲ ಪ್ರಯೋಜನ ರೈತರಿಗೆ ಮೋಸ ಆಗ್ತದೆ. ಅದು ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಆಯ್ಕೆ ಮಾಡ್ಕೊಳ್ಳೋ? ಅದು ನಮ್ ಗಿಡ ತೋರ್ತ ಒಳ್ಳೆ ಸಖತ್ತ ಒಳ್ಳೆ ದಷ್ಟ ಪುಷ್ಟವಾಗಿ ಬೆಳೆದಿರ್ತ ಒಳ್ಳೆ ಗಿಡ. ಅದು ಗಿಡ ತೆಗೆದು, ಅದು ಗಿಡ ತೆಗೆದು ಬಿಸಿಲಲ್ಲಿ ಹೊತ್ತಾಕ್ಬಹುದು, ಬಿಸಿಲಲ್ಲಿ ಹೊತ್ತಾಕೊಂಡು 2 ತಿಂಗಳು ಬಿಸಿಲಲ್ಲಿ ಒಂದು ಬೇಜಾರಿಲ್ಲ ಅದು, ಅದೇ ಗಿಡ ಒಳ್ಳೆ ಆಗೋದು. 2 ತಿಂಗಳು ಬಿಸಿಲಲ್ಲಿ ಬಿದ್ಕೊಂಡು ಹಾಳಾಗೋಯ್ತು, ಇದು ಹೋಯ್ತು ಎಲ್ಲ ಅಂತ ಮಾಡ, ನೆಟ್ಟ ತಕ್ಷಣ ಪ್ಲಾಟ್ ಎಲ್ಲ ಕಂಪ್ಲೀಟ್ ಹೋಯ್ತು ಅಂತ ಹೇಳಿದ್ರೆ ಅದು ಅದೇ ಒಳ್ಳೆ ಬರೋದು. ಗಿಡ ಎಲ್ಲ ಸೊತ್ತು ಹೋಗಿರ್ತದೆ, ಅವಾಗ ಒಳ್ಳೆ ಬರ್ತದೆ, ಒಳ್ಳೆ ದಷ್ಟು ಪುಟ್ಟಾಗ್ಬಹುದು, ಅದೇ ಹೊಸ್ತಾಗಿ ಹುಟ್ಟದಾಗ ಆಗ್ತದೆ, ಅದು ಒಳ್ಳೆ ಬರೋದು ಅದೇ ಗಿಡ. ಈ ಭೂಮಿ ತಯಾರು ಮಾಡ್ಬೇಕಾದ್ರೆ ಹೆಂಗಿರ್ಬೇಕು ಭೂಮಿ? ನಡೀತಾ ಸ್ವಲ್ಪ ಈ ಟೈಪ್ ಕೆಂಪು ಮಣ್ಣಾದ್ರೆ ಒಳ್ಳೇದ, ಸ್ವಲ್ಪ ಜೋಳ ಜಾಕ ಅಷ್ಟ ಆಗುದಿಲ್ಲ, ಸ್ವಲ್ಪ ಗದ್ದೆಲೆಲ್ಲ ಸ್ವಲ್ಪ ನೀರ್ ನಿಲ್ಬಾರದು. ಒಂದೊಂದು ಸ್ಟೆಪ್ ಮಾಡ್ಬೇಕು ಸರ್, ಅದು ಒಂದುವರೆ ಎರಡೆರಡು ಪುಟಕ್ಕೆ ನೆಡ್ಬೇಕು, ಒಂದು ಲೈನ್ ಎರಡೆರಡು ಲೈನ್ ನೆಡ್ಬೇಕು, 1 ಮೀಟರ್ ಬಿದ್ದೋಗ್ಬಿಡ್ತದೆ, ಒಂದಕ್ಕೊಂದು ಸಪೋರ್ಟ್ ಆಗಿ ನೀಡ್ಬೋದು, ಹೆಡೆ ಸಪೋರ್ಟ್ ಆಗಿ ನೀಡ್ಬೇಕು. ಆ ನಂತರ ಕಾಯಿ ಇಲ್ಲರ ಕಾಯಿ ಒಂದು ಸಿಂಗಲ್ ನೆಟ್ ಬರ್ತದೆ, ಕಾಯಿ ಕಾಯಿ ತಕ್ಷಣ ಕಾಯಿ ವೇಟಿಗೆ ಬಿದ್ದ್ಬಿಡ್ತದೆ, ಬೀಳ್ಬಾರ್ದು. ಅದು ಎರಡಿದ್ರೆ ಬೀಳುದಿಲ್ಲ, ಒಂದು ಇದು ಇನ್ನೊಂದು ಗಿಡ ಹಿಡ್ಕೊಳ್ತದೆ, ಬರಿ ಹಿಡ್ಕೊಳ್ತದೆ. ಆ ನಂತರ ನಾವು ಕಾಯಿ ತೆಗೆದ ಮೂರು ಜನ ಮತ್ತೆ ಹೇಳಿ ಗಿಡ ಬರ್ತದೆ, ಮೂರು ಗಿಡ ಬರ್ತದೆ, ಒಂದಕ್ಕೆ ಮೂರು ಎರಡ ಬರ್ತದೆ. ಫಸ್ಟ್ ಸಲ ಒಂದು ಗಿಡ ಇದೆ ಕಡೆ, ಎರಡನೇ ಕಡೆಗೆ ಒಂದೊಂದು ಗಿಡದಿಂದ ಎರಡೆರಡು ಕಾಯಿ ಸಿಗ್ತದೆ ಸೈಡಿಗೆ, ಮೂರು ಹಿಡಿ ಬಂದ್ರೆ ನಾವು ಎರಡು ತೆಗೆಯುವುದು, ಎರಡು ಬಿಡುವುದು. ಎರಡನೇ ಕಟಿಂಗ್ ಒಂದೊಂದು ಗಿಡದಿಂದ ಎರಡೆರಡು ಕಾಯಿ ಸಿಗ್ತದೆ, ಫಸ್ಟ್ ಕಟಿಂಗ್ ಒಂದೊಂದು ಕಾಯಿ ಸಿಗ್ತದೆ, ಎರಡನೇ ಸರಿ ಇನ್ನೂ ಸಿಲೆಕ್ಟ್ ಬರ್ತದೆ, ಎರಡನೇ ಕಟಿಂಗ್ ಕಾಯಿ ಸೈಜ್ ಒಳ್ಳೆ ಬರ್ತದೆ. ಈಗ ಎಷ್ಟು ವರ್ಷ ಬಿಡ್ಬೋದು? ಅದು ಒಂದು ಗಿಡ ನೆಟ್ಟರಿಂದ ಸರ್ 3 ವರ್ಷದವರೆಗೆ ಮತ್ತೆ ಎಂತಲ್ಲ ಕಾಯಿ ಕುಯ್ದೊಂದೆ ಕಡೆ ಗೊಬ್ಬರ ಹಾಕೊಳ್ಳೋದಷ್ಟೇ, ಸ್ವಲ್ಪ ಅಂತಂದು ಬಿದ್ದು ಕಾಲ ಜಸ್ಟೇ ನೋಡ್ಕೊಳ್ಳೋದಷ್ಟೇ, ನಾವು ಸ್ವಂತ ಸ್ವಲ್ಪ ನೋಡ್ಕೊಳ್ಳೋದು, ಕೊಟ್ಟೆ ಗೊಬ್ಬರ ಸ್ವಲ್ಪ ತುಪ್ಪಲ ಗೊಬ್ಬರ ಹಾಕೋದು ಅಷ್ಟೇ ಬಿಟ್ರೆ. ಆ ನಂತರ ಒಂದು ಸಲ ಒಳ್ಳೆ ಮಣ್ಣು ಕೊಟ್ಬಿಟ್ಟು 3 ವರ್ಷ ಮತ್ತೆ ಯಾವ್ದು ಮತ್ತೆ ನಮ್ ಖರ್ಚು ಆಟೋಮೆಟಿಕ್ ಬರ್ತಾ ಇರ್ತದೆ, ನಮ್ಗೆ ಖುಷಿ ಕಂಡು ಅವಾಗತ್ತೆ ಮಾಡ್ಲಿಕ್ಕೆ ಹೋಗುದು, ಒಳ್ಳೆ ಒಂದ್ಸಲ ಇಳುವರಿ ಬರ್ತದೆ, ಅವಾಗ ಉತ್ಪನ್ನ ಕಂಡ ಸ್ವಲ್ಪ ಹಾಕ್ಬೇಕಂತ ಹಾಕುದು. ಅದು ಒಂದ್ಸರಿ ಔಷಧಿ ಬಿಡುದು ಕಾಯಿಗೆ ಹೆಡೆಗೆ ಸರ್, 120 ದಿವಸಕ್ಕೆ ಹೂ ಬಿಟ್ಟು ಕಾಯಿ ಬರ್ತದೆ, ಕಾಯಿ ಕಟ್ಟಿಂಗ್ 120 ದಿವಸಕ್ಕೆ ಕಾಯಿ ಕಟ್ಟಿದ್ರು, ದಿಲ್ಲಿ ಮುಂಬೈ ಮಾರ್ಕೆಟ್ 120 ದಿವಸ ಕಾಯಿ ಬೇಕಾದ್ರು ಹಣ್ಣು ಬೇಡ ಅವ್ರಿಗೆ, ಇಲ್ಲಿಂದ ಎಲ್ಲ ಹೋಗ್ಬಿಟ್ಟು ಹಣ್ಣು ಆಗ್ಬಿಡ್ಬೋದು. 140 ದಿವಸ ನಮ್ದು ಇಲ್ಲಿ ಲೋಕಲ್ ಕೊಡ್ಬೇಕಾದ್ರೆ 140 ದಿವಸಕ್ಕೆ ಹಣ್ಣು ಆಗ್ತದೆ, ಆ ಲೋಕಲ್ ಮಂಗಳೂರು ಮಾರ್ಕೆಟ್ಗೆಲ್ಲ ಒಂದು ಹಣ್ಣು ಹೋಗ್ತದೆ, ಮಂಗಳೂರು ಉಡುಪಿ ಮಾರ್ಕೆಟ್ಗೆ ಶಿವಮೊಗ್ಗ ಎಲ್ಲ ಹಣ್ಣು ಹೋಯ್ತು, ಇಲ್ಲೇ ಬಂದು ಹೋಯ್ತಿರೋ ಅವರು. ಅವ್ರಿಗೆ ಜಾಸ್ತಿ ಕಡಿಮೆ ಅಂದ್ರೆ ಒಂದು 20 ಕ್ವಿಂಟಲ್ ಬೇಕು ಅವ್ರಿಗೆ ಒಯ್ಲಿಕ್ಕೆ, ಇಲ್ಲಿಂದ ಒಯ್ಲಿಕ್ಕೆ ಬೇರೆ ತರ್ತಾನೆ. ಜಾಸ್ತಿ ಬೆಳೆದ್ರೆ ತುಂಬಾ ಮಾರ್ಕೆಟ್ ಉಂಟು, ಸ್ವಲ್ಪ ಕಡಿಮೆ ಅದನ್ನ ಲೋಕಲ್ ಎಲ್ಲ ಅಂಗಡಿಯಲ್ಲಿ ಇಲ್ಲಿ ತಗೋತಾರೆ ಹೆಚ್ಚಾಗಿ. ಈಗ ನಾವು ಭಟ್ಕಳದಲ್ಲಿ ಸೇಲ್ ಮಾಡ್ತಿದ್ದೇವೆ, ಒಂದೊಂದು ದಿವಸಕ್ಕೆ 3 ಕ್ವಿಂಟಲ್ ತಗೊಳ್ತಾರೆ ಅವರು, ತಕ್ಕೊಳಿದ್ರು ಒಟ್ಟು ಮತ್ತೆ ಬೇರೆ ಅಂಗಡಿ ಕೊಡ್ಲೇಬೇಡ ಅಂತ ಹೇಳ್ತಾರೆ, ಅಷ್ಟು ನನಗೆ ಬೇಕು ಅಂತ ಹೇಳ್ತಾರೆ, ಅಷ್ಟು ಡಿಮ್ಯಾಂಡ್ ಮಾಡ್ತಾರೆ ಅವರು. ಅದು ನಮ್ಮ ರಾಜ ಅಲ್ಲ ರಾಣಿ ಅಂತ ಹೇಳ್ತಾ ಬೆಳೆಯುತ್ತ ರಾಜ ಅಂದ್ರೆ ಶಿರ್ಸಿ ಬನವಾಸ ಸೈಡ್ ಬೆಳೀತ, ಅದಕ್ಕಷ್ಟು ಡಿಮ್ಯಾಂಡ್ ಇಲ್ಲ. ಅದು 10 ರೂಪಾಯಿ ಕೆಜಿ ಸಿಗ್ತದೆ, ಇದು 20 ರೂಪಾಯಿ, ಇದು ಸ್ವೀಟ್ ಜಾಸ್ತಿ ಇದೆ, ಅದು 10 ರೂಪಾಯಿ ಸಿಗ್ತದೆ, ಅದು ಸ್ವಲ್ಪ ಸೈಜ್ ದೊಡ್ಡ ಬರ್ತದೆ, ಅದು 10 ರೂಪಾಯಿ ಸಿಗ್ತದೆ. ಆದ್ರೆ ಇದು ಗೊತ್ತಿರುವವರೆಲ್ಲ ಇದೇ ನಾವು ತಕೊಳ್ತೇವೆ, ಇದು ಸ್ವಲ್ಪ ಜ್ಯೂಸಿಗೆ ಒಳ್ಳೆ ಬರ್ತದೆ, ಇದು ಜ್ಯೂಸಿಗೆ ಅದು ಸ್ವಲ್ಪ ನೀರ್ ಜಾಸ್ತಿ. ರಾಜ ಇದು ರಾಣಿ ಅಂತ ಹೇಳಿದ್ರೆ ಕೇರಳದಲ್ಲಿ ಬೆಳೆದ ಪೂರ್ ರಾಣಿ ನಮ್ದು, ಇವಾಗ ಅಂತೂ ತುಂಬಾ ರೇಟ್ ಆಗ್ಬಿಟ್ಟದೆ, ಇವಾಗ 55 ರೂಪಾಯಿ ಕಾಯಿ ಕೆಜಿಗೆ, 55 ರೂಪಾಯಿ ಕಾಯಿಗೆ ಆಗಿದೆ. ಈಗ ನನಗೆ ಮೊದಲನೇ ರಾಜ ಫೋನ್ ಮಾಡ್ತಾವ್ರೆ, ನಮ್ಗೆ ಕೊಂಡು ನಾವು ಲೋಕಲ್ ಕೊಡ್ತಿದ್ದೇವೆ, ನಮ್ಗೆ ಕೊಡು ಅಂತ ಹೇಳ್ತೇವೆ. ಈ ರೇಟ್ ಇರುವಾಗ ಅವ್ರದೇ ಫೋನ್ ಬರ್ತದೆ, ರೇಟ್ ಡೌನ್ ಆದಾಗ ಯಾರ್ದು ಇಲ್ಲ. ಎಷ್ಟು ಗಳಿಸಿದ್ರೆ ಅದರಿಂದ? ಅದರಿಂದ ಪೈನಾಪಲ್ ನೋಡಿ, ನಮ್ದು ಅಡಕೆ ಗಿಡ ತೋಟಲ್ಲಿ ಅಡಕೆ ಗಿಡ ಕೈಯಿಂದ ಹಾಕೋದು, ಅದನ್ನೆಲ್ಲ ಅದೇ ಅಡಕೆ ಗಿಡ ಪೈನಾಪಲ್ಲಿಂದ ಇಳುವರಿ ಸಿಕ್ಕಿದ್ದೆ ಮತ್ತೆ ಅದೇ ನೋಡ್ಕೊಂಡಿದ್ದೆ. ಇವಾಗ ಸದ ಇವಾಗ ಈಗ ಅಲ್ಲಿ ಅಲ್ಲಿ ಬಿಡಿದ ಒಂದು ಒಂದ್ 4,000 ಕಾಯಿ ಸಿಕ್ಕಿದ್ದೀವಿ. 4,000 ಒಂದ್ ಕಾಯಿ ಮಿನಿಮಮ್ 1.5 ಕೆಜಿ ಬಂದಿದೆ. 4,000 ಕಾಯಿ ಎಲ್ಲಿ ಕಳಿಸಿದ್ರೆ ಇದು ಎಲ್ಲಿ ಸರ್? 4,000 ಕಾಯಿ ಪೋರ್ಟಲ್, 4,000 ಭಟ್ಕಳ ಭಟ್ಕಳ ಮತ್ತ ನಾನ್ ಮೊದ್ಲ ಭಟ್ಕಳ ಹಾಕ್ತಿದ್ದೆ, ಮುರುಡೇಶ್ವರ್ ಕೊಡ್ತಿದ್ದೆ, ಹೊನ್ನಾವರ್ ಕೊಡ್ತಿದ್ದೆ. ಈಗ ನನಗ್ ಸ್ವಲ್ಪ ಆರಾಮಿಲ್ಲ ಆಯ್ತಲ್ರಿ ಸರ್, ಅದಕ್ಕಾಗಿ ಭಟ್ಕಳ ಮಾತ್ರ ಕೊಡ್ತೇವೆ. ನನ್ನ ಹೊಟ್ಟೆ ಮತ್ತಪ್ಪನ ಕರ್ಕೊಂಡಿದ್ದೆ ಅವನ ಹೊಟ್ಟೆಗೆ, ನಮ್ ಚಿಕ್ಕಪ್ಪ ದೊಡ್ಡಪ್ಪ ಮಗನಿಗೆ ಕರ್ಕೊಂಡಿದ್ದೆ. ಅವನು ಎಲ್ಲ ತಗೊಂಡೋಗಿ ಕೊಡ್ತಾ, ಅವನು ಡೇಲಿ ತಗೊಂಡೋಗಿ ಕೊಡ್ತಾ ಅವನೇ. ಡೆಲ್ಲಿ ಕಳಿಸ್ತಾ ಲಾಭ ಅನಿಷ್ಟ? ಡೆಲ್ಲಿ ಕಳಿಸ್ತಾ ಲಾಭ ಅನಿಸ್ತ ಸರ್, ಕಾಯಿ ಹೋಗ್ತದೆ ಸರ್. ಒಂದು ಹತ್ತು ಒಂದು ಮಿನಿಮಮ್ 20 ಮೊದಲು ಕಟಿಂಗ್ ಇರ್ತದೆ ಕಾಯಿ, ನಮ್ ಮತ್ತೆ ಮತ್ತೊಂದು ಕಟಿಂಗ್ ಅಲ್ಲಿ ಬೇಗ ಕಾಯಿ ಸಿಗ್ತದೆ, ಗಿಡ ಬೇಗ ಬೆಳೀತದೆ ಸರ್. 20 ಮೊದಲು ಹಣ್ಣಾಗಿ ಬೇಡ, ಅಲ್ಲಿವರೆ ಗಿಡ ಬೆಳೆಯುದು ಬೇರೆ, ಮತ್ತೆ ಮತ್ತೆ ಸ್ಪೀಡ್ ಬೆಳೆದ ಸಿಗ್ತದೆ, ಮತ್ತೆ ಸ್ಪೀಡ್ ಬೆಳೆದ ಸಿಗ್ತದೆ. ಅದರಿಂದ ಲಾಭ ಅನಿಸ್ತದೆ, ಕಾಯಿ ಕಟಿಂಗ್ ಆಗ್ತದೆ, ಒಂದೇ ಸಲ ಹೋಗ್ಬಿಡ್ತೇವೆ ಎಲ್ಲ ಕಟಿಂಗ್ ಆಗ. ಮತ್ತೆ ಹಣ್ಣು ಹೆಕ್ತೇ ಇರುವ ಕೆಲಸ ಇರುವುದಿಲ್ಲ, ಇಲ್ಲಿ ಲೋಕಲ್ ಕೊಡದ ಹಣ್ಣು ಹೆಕ್ತೇ ಇರ್ಬೇಕು. ಒಂದು ಎರಡು ಹಣ್ಣು ಹೆಕ್ತೇವೆ ಅಲ್ಲ, ಒಂದ್ಸಲ ಸರಸ ಎಲ್ಲಿ ತೋಟ ಎಲ್ಲ ಕಟಿಂಗ್ ಮಾಡಿ ಕಳಿಸ್ಬಿಡುದು, ಫಸ್ಟ್ ಸೆಕೆಂಡ್ ಥರ್ಡ್ ಕ್ವಾಲಿಟಿ ಮಾಡ್ತಾರೆ ಅಷ್ಟೇ. ಗಾಡಿ ಖರ್ಚು ನಿಮ್ದೇ ಇಲ್ಲ? ಇಲ್ಲಿಗೆ ಗಾಡಿ ಬರ್ತದೆ ಅವ್ರು, ಅವ್ರದೇ ಅವ್ರದ್ದೇ ಗಾಡಿ ಬರ್ತದೆ, ಇಲ್ಲಿಗೆ ಗಾಡಿ ಬರ್ತದೆ. ಅಂದ್ರೆ ಅವ್ರು ತಿಳ್ಕೊಂಡು ಬರ್ತಾರೆ ಎಲ್ಲೆಲ್ಲಿ ಏನೇನ್ ಬೆಳೀತಾರ, ಯಾರು ಬೆಳೀತಾರ? ನಾವ್ ಹೇಳುದು ಅವ್ರು, ಅವ್ರಿಗೆ ಹಂಗೆ ಒಂದು ಅಲ್ಲಿ ಅವ್ರ ಏಜೆಂಟ್ ಅವ್ರು ಜಾಸ್ತಿ ಹೊಡೆಯೋದಿಲ್ಲ, ಒಬ್ಬೊಬ್ಬ ಒಂದೊಂದು ಕೆಜಿ ಮೇಲೆ ಕಾಲ 1 ರೂಪಾಯಿ ಹೊಡೀತಾರೆ ಅಷ್ಟೇ. ಆದ್ರೂ ಆಯ್ತು, ಒಂದ್ ಟನ್ ಮೇಲೆ 10,000 ರೂಪಾಯಿ ಒಂದು ಒಬ್ಬರೇ ಬಂದು ಲೋಡ್ ಮಾಡ್ತಾರೆ, ಹಾಗಂತ ದುಡ್ಡಿನ ಜವಾಬ್ದಾರಿ ಪೂರ್ತಿ ಅವ್ರದ್ದಾಗಿರ್ತಾರೆ. ಒಬ್ಬರೇ ಲೋಡ್ ಮಾಡಿ ಒಂದೇ ಲೋಡ್ ಮೇಲೆ 10,000 ರೂಪಾಯಿ ಸಿಗ್ತಾರೆ 1 ರೂಪಾಯಿ ಅಂತ ಹೇಳೋ ಅವ್ರು ಒಬ್ಬರಿಗೆ. ಅದು ಅವ್ರು ಒಳ್ಳೆ ಖುಷಿ ಪಟ್ಟು ನನಗೆ ಕೊಡಂತ ಹೇಳ್ತದೆ. ಅದು ದುಡ್ಡಿನ ಜವಾಬ್ದಾರಿ ಅವ್ರದ್ದು ಇರ್ತದೆ ಅಲ್ಲ, ದುಡ್ಡಿನ ಬಗ್ಗೆ ಅವ್ರಿಗೆ ಹಾಗಂದ್ರೆ ಗ್ಯಾಸ್ ಕೊಡ್ತಾರೆ ಮತ್ತೆ ಅಕೌಂಟ್ ಹಾಕ್ತಾರೆ. ಆಗ ಕೊಟ್ಟ ಆ ನಂತರ ಹೋಯ್ತಾರೆ ಹೋಯ್ತಾರೆ ಅವ್ರಿಗೂ ಪ್ರಾಫಿಟ್. ಒಂದೇ ಸಲ ಒಂದೇ ಒಬ್ಬನೇ ಲೋಡ್ ಮಾಡಿ 10,000 ರೂಪಾಯಿ ಒಂದೇ ಸಲ ದುಡಿತೇವೆ, ಮತ್ತೆ ಎಂತ ದುಡಿದ್ ನೀನು? ಒಂದು ದಿವಸಕ್ಕೆ ದುಡಿದ್ನೆ ಅಲ್ಲ, ಮಂಗ್ ಕುಂದಪ್ಪದಲ್ಲಿ ಅವ್ರು ಆಬೇನ್ ಅಂತ ಹೇಳಿದ್ರು ಮಂಗಳೂರದಲ್ಲಿ ಅವ್ರು. ಅದಕ್ಕೆ ನೀರು ಸಮರ್ಪಕವಾಗಬೇಕು, ಗೊಬ್ಬರ ಹಾಕ್ಲೇಬೇಕು, ಗೊಬ್ಬರ ಸ್ವಲ್ಪ ಬೇಕು ಅಷ್ಟು ಸಾಧಾರಣ ಬೇಕು. ಗೊಬ್ಬರ ಟೈಮ್ ಮತ್ತೆ ಸ್ವಲ್ಪ ಸ್ಪ್ರೇ ಬರ್ತದೆ, ಅದಕ್ಕೆ ಕಾಯಿಗೆ ಸ್ಪ್ರೇ ಹಾಕತಕ್ಕ ಕಾಯಿ ತಾನೇ ಆಟೋಮೆಟಿಕ್ ಸೈಜ್ ಬರ್ತದೆ. ಅದು ಸ್ಪ್ರೇ ಅಂದ್ರೆ ಆಟೋಮೆಟಿಕ್ ಹೊತ್ತು ಬುರ್ದಿಂದ ಕೊಡ ಸ್ಪ್ರೇ, ಜುಟ್ಟಕ್ಕೆ ಕೊಟ್ಟ ತಕ್ಷಣ ಅಲ್ಲಿಂದ ಕೂಡ ಕಾಯಿಗೆ ತಗೊಬಿಡ್ತದೆ. ಜುಟ್ಟಕ್ಕೆ ಸ್ಪ್ರೇ ಕೊಡ್ತೇವೆ ನಾವು, ಅದ್ರ ಸ್ವಲ್ಪ ಯೂರಿಯಲ್ಲ ಗೊಬ್ಬರ ಅಲ್ಲಿ ಮಿಕ್ಸ್ ಮಾಡ್ಕೊಡುದು. ಅದಕ್ಕೆ ಸ್ಪ್ರೇ ಕೊಟ್ಟ ತಕ್ಷಣ ಅಲ್ಲಿಂದ ಪಟ್ಟನ್ ಕಾಯಿಗೆ ತಗೊಬಿಡ್ತದೆ, ಕೆಳಗಿಂದೆಲ್ಲ ಹೋಯ್ತು ಲೇಟ್ ಆಗ್ತದಲ್ಲ. ಅದಕ್ಕೆ ಇಲಾಖೆಯವ್ರು ಕೊಡ್ತಾರೋ ಅಥವಾ ಕಂಪ್ನಿಯವರು? ಅದೇ ನಾನು ತಂದು ಕೊಡೋದು ಸರ್. ನಮಗೆ ಸ್ವಲ್ಪ ಸೈಜ್ ಬೇಗ ದೊಡ್ಡ ಬೇಕು, ಮತ್ತೆ ಜಾಸ್ತಿ ಉತ್ಪನ್ನ ಬೇಕು. ಒಂದು ಟನ್ ಒಂದು 10 ಕ್ವಿಂಟಲ್ ಹೆಚ್ಚಾಗ್ಬಿಟ್ಟು ನಮ್ಗೆ ಪ್ರಾಫಿಟ್ ಆಗುತ್ತೆ. ಆಲಕ್ಕೆ ನಾವು ಒಂದು 2,000 ರೂಪಾಯಿ ನಾವು ಸುತ್ತನ್ನು ಹಾಕ್ಬೋದು ಹೊಡೆಯೋದು. ಈಗ ಮೊನ್ನೆ ಹಾಗೆ ಮಾಡಿದ್ರೆ ಕಾಯಿ ಸ್ವಲ್ಪ ಸೈಜ್ ನೀರು ಸ್ವಲ್ಪ ಶಾರ್ಟೇಜ್ ಆಯ್ತು, ಸ್ವಲ್ಪ ಸೈಜ್ ಸಮಸ್ಯೆ ಆಗೋ ಚಾನ್ಸ್ ಕಾಣ್. ನಾನು ಹೇಳಿದೆ ಸೈಜ್ ಸ್ವಲ್ಪ ಸಮಸ್ಯೆ, ಸ್ವಲ್ಪ ಒಂದು ಸ್ಪ್ರೇ ಕೊಡುದು ಅಂತ ಹೇಳ್ತೇವೆ, ಕೊಟ್ಟಾಯ್ತು. ಈಗ ಒಳ್ಳೆ ಸೈಜ್ ಬಂತು, ಈಗೆಲ್ಲ ಹಣ್ಣಾಗಿದೆ ಕೊಡ್ತಾ. ಇಲ್ಲಿ ಲೋಕಲ್ ಮಾರ್ಕೆಟ್ ಮತ್ತೆ ನಮ್ಗೆ ಎಲ್ಲೆಲ್ಲಿ ದೂರ ಸಿಗುತ್ತೆ ಅವಾಗ ಎಲ್ಲ ಮಾರ್ಕೆಟ್ ಅನ್ನ ಸಂಪರ್ಕ ಮಾಡ್ಬೇಕಾದ್ರೆ ಯಾವ ರೀತಿ ಸಂಪರ್ಕ ಮಾಡ್ತೀರಿ? ಹೆಂಗ ಅವ್ರು ಲೋಕಲ್ ಸಾಧಾರಣ ಈಗ ಹಣ್ಣಿನಲ್ಲಿ ಕೆಲವರಿಗೆ ಬರ್ಕದಲ್ಲ, ಈಗ ರಾಜ್ಯ ಕಡಿಮೆ ರೇಟಿಗೆ ಬರ್ತದೆ ಸರ್, ನಮ್ದು ರಾಣಿ ಕೊಡ್ತಾ ಇದು ಇಲ್ಲ. ನಮ್ಗೇನ ಅವ್ರು ನಮಗ್ ಗೊತ್ತು, ನಿಮಗ್ ಗೊತ್ತು, ರೈತರಿಗೆ ಗೊತ್ತು, ಆದ್ರೆ ಜನಕ್ ಗೊತ್ತಿಲ್ಲ. ಪೈನಾಪಲ್ ಅಂತ ಹೇಳಿ ಎಲ್ಲ ಒಂದಂತ ಅವ್ರು ತಗೋತಾರೆ, ಕಡಿಮೆ ಸಿಕ್ಕಿದ್ರೆ ಅದೇ ತಗೊಂಡು ಹೋಗ್ತಾರೆ ನಮಗೆ ಅಂತ ಹೇಳ್ತಾರೆ ಕೆಲವರು. ಕೆಲವರು ಗೊತ್ತಿದ್ರೆ ಮಾತ್ರ ಇದನ್ನೇ ಹೋಯ್ತಾರೆ, ಕೆಲವರು ಮುಸ್ಲಿಮ್ಸ್ ಅವ್ರಿಗೆಲ್ಲ ಗೊತ್ತಿಲ್ಲ, ರಾಣಿ ಗೊತ್ತಿದ್ರೆ ನಮ್ಗೆ ರಾಣಿನೇ ಬೇಕಂತ ಹೋಯ್ತಾರೆ. ಕೆಲವರು ಹಂಗೆ ಪೈನಾಪಲ್ ಅದಾಯ್ತು ಒಟ್ಟು ಪೈನಾಪಲ್. ಈಗ ಮದುವೆಗೆ ಆರ್ಡರ್ ಬರ್ತದೆ ಪೈನಾಪಲ್, 10 ಕೆಜಿ 20 ಕೆಜಿ 30 ಕೆಜಿ ಆರ್ಡರ್ ಬರ್ತದೆ, ಅವ್ರು ಒಟ್ಟು ಪೈನಾಪಲ್ ಕೊಟ್ಟರೆ ಕಡಿಮೆ ರೇಟ್ ಸಿಕ್ಕರೆ ಆಯ್ತು ಅಷ್ಟು. ಅದೇ ರಾಜ್ಯದಲ್ಲಿ ಅವ್ರು ಟೇಸ್ಟ್ ಇಲ್ಲ, ನೀರಿನ ಜಾಸ್ತಿ ಅಂತ ಅದೆಲ್ಲ ಗೊತ್ತೇ ಇಲ್ಲ ಕೆಲವರು. ಅವ್ರು ನಾವು ಅವ್ರಿಗೆ ಇದಕ್ಕೆ ಇಲ್ಲ ನಮಗೆ ಅದೇ ಹೋಗಿಸ್ತು ಹೋಗ್ತಾರೆ ತೊಂದ್ರೆ ಇಲ್ಲ, ಅವ್ರು ಹಣ್ಣಾದ್ರೆ ಆಯ್ತು ಮತ್ತೆಂತ, ನಮಗೆ ಹೋದ್ರೆ ನಿಮ್ಗೆ ಗೊತ್ತು, ಅಜ್ಜನ ಗೊತ್ತಿರಿ ಅಂತ ಮಾಡ್ಬೇಕು ಹೇಳ್ತಾರೆ ಅವರು ಕೆಲವರು. ಆದ್ರೆ ಕೆಲವರು ಗೊತ್ತಿದ್ದರೆ ಕಂಟಿನ್ಯೂಸ್ ಸಿರಿಯಲ್ ಅದೇ ಬೇಕಂತ ಹೋಗ್ತಾರೆ, ಅದನ್ನ ಅದೇ ಬೇಕು ನಮ್ಗೆ, ರಾಣಿನೇ ಬೇಕು ಅಂತ ಹೇಳ್ತಾರೆ. ಈಗ ಈ ರೀತಿ ಪೈನಾಪಲ್ ಹಾಕಿದಾಗ 3 ವರ್ಷದ ಫಸಲು ತಗೊಂಡಿರಿ, ಫಸಲು ತಗೊಂಡ ಮೇಲೆ ಅದನ್ನ ಕಟಾವ್ ಮಾಡ್ತೀರಿ, ಭೂಮಿಯೊಳಗೆ ಎಲ್ಲಾ ರಸವನ್ನ ಹೀರ್ಕೊಂಡ್ಬಿಟ್ಟಿರುತ್ತ, ಎಲ್ಲಾ ಸಾರವನ್ನ ಹೀರ್ಕೊಂಡಿರುತ್ತ, ಭೂಮಿ ಬರಡಾಗುತ್ತ, ಹಿಂಗೆಲ್ಲ ಮಾತಾಡ್ತಿರ್ತಾರೆ. ಆದ್ರೆ ಪೈನಾಪಲ್ ಗರಿ ಹೆಡೆ ಅಂದ್ರೆ ಸರ್, ಮೊನ್ನೆ ವಿಟ್ಲ ನಮ್ ಫಸ್ಟ್ಗೆ ವಿಟ್ಲ ಹೋದಾಗ ಗೊತ್ತಾಗ ಎಲ್ಲೊಬ್ರು ಹೇಳಿದ್ರು ಪೈನಾಪಲ್ ಹೆಡೆ ಅಂದ್ರೆ ಅಡಕೆ ಗಿಡ ಕೆಂಪಾಗ ರೋಗ ಬರುವುದಿಲ್ಲ, ಹೆಡೆ ಭೂಮಿಗೆ ಹಾಸದಿಂದ ಅಡಕೆ ಗಿಡ ಕೆಂಪಾಗೋದು, ಕಪ್ಪಾಗಿರ್ತದೆ ಎಲ್ಲ ಹೆಡೆ, ಕೆಂಪಾಗುದಿಲ್ಲ. ಅದರಿಂದ ಅದೇ ಒಂದು ಅದರಿಂದ ತುಂಬಾ ಸಿಕ್ಕಾಪಡೆ ಫಲವತ್ತತೆ ಉಂಟಂತೆ ಅಡಕೆ ಗಿಡ ಗರಿ ಮತ್ತೆ ಅದ್ರ ಬೇರಿಂದ. ಬೇರೆಲ್ಲ ಗಂಟು ಗಂಟು ಬರ್ತದೆ ಅಲ್ಲ, ಅದು ಲಡ್ಡ ಆದ ತಕ್ಷಣ ಅದ ಫುಲ್ಲು ಉಸ್ಬಾಗ್ತದೆ, ಆ ಬೇರೆಗೆಲ್ಲ ಗಂಟು ಬರ್ತದೆ, ಅದು ಭೂಮಿ ಮೇಲೆ ಲಡ್ ಆಗ್ತದೆ ಅಲ್ರಿ. ಆವಾಗ ಫುಲ್ ಮೇಲೆ ತುಂಬಾ ನೆಲೆ ಅಡಕೆ ಗಿಡದ ತೋಟಲ್ ಗಿಡ ಒಂದು ಅಡಕೆ ಗಿಡ ಅಲ್ಲೇ ಹೋಗ್ತದೆ ಅಲ್ಲ, ಒಂದು ಒಂದು 8 ಫುಟ್ ಹೋಗ್ತದೆ ಬೇರು ಅದು ಅಲ್ಲೆಲ್ಲ. ಆವಾಗ ಪೈನಾಪಲ್ ಗಿಡ ಎಲ್ಲ ಫಲವತ್ತಾಗಿರ್ತದೆ ಭೂಮಿ, ಅದರಿಂದ ಒಳ್ಳೆ ಇದಾಗುತ್ತೆ. ಅದರಿಂದ ಪೈನಾಪಲ್ ಇಂದ ಒಳ್ಳೆ ಇದು ಫಲವತ್ತಾಗಿರ್ತದೆ ಭೂಮಿ ಬಿಟ್ಟು, ಹಾಳಾಗೋದಿಲ್ಲ, ಬರ್ಡ್ ಆಗೋದಿಲ್ಲ. ಮತ್ತೆ ಅಲ್ಲಿ ಕಟಾವ್ ಮಾಡಿದ್ದು ಉಳ್ಕಿ ಅದು ಏನೇನ್ ವೇಸ್ಟ್ ಇದೆ ಅಲ್ಲೇ ಹಾಕ್ಬಿಡ ಅಲ್ಲೇ ಹಾಕ್ಬಿಡ್ತಾನೆ ಕಟಾವ್ ಮಾಡಿದ್ ವೇಸ್ಟ್ ಇದೆಲ್ಲ ಅಲ್ಲೇ ಹಾಕಿರೋದ್ರಿಂದ ಅದ್ರಲ್ಲಿ ಮತ್ತೆ ನೀರು ಬಿತ್ತು ಅದ್ರಲ್ಲಿ ಕೊಳತು ಒಂದು ಗೊಬ್ಬರ ಆಗ್ಬಿಡ್ತದೆ ಎಷ್ಟು ದಿನ ಬೇಕಾಗುತ್ತದೆ ಗೊಬ್ಬರ ಹಾಕ ಅದನ್ನು ಕಟ್ ಮಾಡಿದ ತಕ್ಷಣ ಅದು ಬಿಸಿಲು ಬಂದ ತಕ್ಷಣ ಅದು ಪಟ ಪಟ ಒಣಗುತ್ತೆ ಒಂದ್ ಎರಡ್ ಮೂರು ತಿಂಗಳ ಒಣಗೋಗ್ಬಿಡ್ತದೆ ಅಲ್ಲೇ ಗೊಬ್ಬರ ಆಗ್ಬಿಡ್ತದೆ ಈ ನಮ್ಮ ಎಲ್ಲ ಅಲ್ಲಿ ಕೆಳಗಡೆ ಎಲ್ಲ ಪೋಟ ಹಾಗೆ ಮಾಡಿರೋದು ಎಲ್ಲ ಹಸಿ ಇರೋದು ಅಲ್ಲಿ ಇದು ಎಲ್ಲ ಹಸಿ ಇರೋದು ಈಗ ಇದಕ್ಕೆ ಜಾಸ್ತಿ ಕೊಟ್ಟೆ ಗೊಬ್ಬರ ಹಾಕ್ಲಿಲ್ಲ ಅದರಿಂದನೇ ಬೆಳೆದದ್ದು ನಮ್ದು ಪೈನಾಪಲ್ ಹಡೆಯಿಂದನೇ ಈಗ ಗಿಡ ದೊಡ್ಡವದು ಪೈನಾಪಲ್ ಬೆಳೆಯನ್ನ ಬಿಟ್ಬಿಡೋಣ ಅನ್ಸುತ್ತೋ ಇನ್ನೊಂದ್ ಸ್ವಲ್ಪ ಎಲ್ಲಾದ್ರೂ ಮಾಡೋಣ ಅನ್ಸುತ್ತೆ ಇನ್ನೊಂದ್ಸಲ ಮಾಡ್ಬೇಕು ಅನಿಸ್ತದೆ ಅದಕ್ಕೆ ಮತ್ತೊಂದ್ ಕಡೆ ಮಾಡುದು ಈಗ ಮತ್ತೊಂದು ಯಾರು ಪಾರ್ಟ್ನರ್ ಸಿಕ್ಕರು ಮಾಡ್ಬೇಕು ಮತ್ತೆ ಸರ್ ಯಾರು ಪಾರ್ಟ್ನರ್ ಅವ್ರಿಗೆ ಗೊತ್ತಿರೋದಿಲ್ಲ ಅವ್ರಿಗೆ ಏನೋ ಗೊತ್ತಿರೋದು ಅವ್ರಿಗೆ ನಾವು ಗಿಡ ಕೊಡುದು ನಾವು ಅಲ್ಲಿ ಅವ್ರಿಗಾರ ಇನ್ನೊಂದ್ ಕಡೆ ನಮ್ಮ ದೊಡ್ಡಪ್ಪ ಮಗನ ಕರ್ಕೊಂಡಿದ್ ನಾನು ಗಿಡ ನಾನು ನಮ್ದೇ ಗಿಡ ಅಷ್ಟು ಫ್ರೀ ಕೊಟ್ಟೆ ಅಲ್ಲಿ ಪೈಪ್ ಲೈನ್ ನಾವು ಒಂದು ಖರ್ಚು ಇರುತ್ತೆ ಕಡೆಗೆ ಜಾಗ ಪೂರ ಉಂಟು ಅದೆಲ್ಲ ಪಾರ್ಟ್ನರ್ ಹೋಗಿತ್ತು ಕಡೆ ನನಗೆ ಆರಾಮಿಲ್ಲ ಆಯ್ತು ಅನ್ನೋದು ನನಗೆ ಈ ರೀತಿ ಆಗ್ಬಿಡ್ತು ನೀನು ನೋಡ್ಕೊಬಿಡು ಎಲ್ಲ ನನ್ನಪ್ಪ ಗಿಡದೊಂದು ಉಡ್ಕೊಡ್ಬೇಕು ನೀನು ವಹಿಸ್ಕೊಂತ ಇಲ್ಲ ಅದಾಗುದಿಲ್ಲ ನಿನಗೆ ಆರಾಮಿಲ್ಲ ಅಂತ ನಾ ಬಿಟ್ಟು ಬಿಟ್ರೆ ನಾ ಎಷ್ಟು ಮಂದಿ ಅವ್ನು ಬಿಡುದು ನೀನ್ ನಾ ಆಳದ ತಕ ಮಾಡ್ತೇನೆ ನಿನ್ನ ನಮ್ ಎರಡು ಮೂರು ವರ್ಷದಲ್ಲಿ ನಿನ್ ಬಿಡುದು ಆ ನಂತರ ನಾ ಮತ್ತೆ ಮಾಡ್ತಂತ ಹೇಳ್ತಾ ನಾವು ಆ ನಾನು ಇನ್ನು ಎರಡು ವರ್ಷ ನಂತರ ಮತ್ತೆ ನಿನ್ನ ಮುಗಿದ ನಾನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ನಾ ಸ್ವತಃ ಮಾಡ್ತೆ ನಾ ಮಾರ್ಕೆಟ್ ಹಾಕ್ದೆ ಆವಾಗ ನಾವು ಒಬ್ಬನ ಮಾಡ್ದು ಬಂದಿಲ್ಲ ಅಂತ ಹೇಳ್ತಾ ಅವನಿಂದ ಆ ರೀತಿ ಇದ್ ಬಂದ್ರೆ ಅಂದ್ರೆ ಆ ರೀತಿ ಪ್ರೀತಿ ಇದೆ ನಂಬಿಕೆ ಇದೆ ಮತ್ತೆ ನಾನು ಮತ್ತೆ ಮುಂದೆ ಮಾಡ್ತೆ ಅಂತ ಹೇಳ್ತಾನೆ ಮತ್ತೆ ಏರಿಯಾದ್ರೆ ಮಾಡುವಂತ ಹೇಳ್ತಾವ ಅರೆ ನನಗೆ ಆರೋಗ್ಯದೆ ಸರ್ ಅವ್ ಮತ್ತೆ ಏರಿಯಾದ್ರೆ ಮಾಡ್ಬೋದು ಇಲ್ಲ ಜಾಗ ಇದ್ರೆ ಮಾಡ್ಬೋದಿತ್ತು ಮಾರೆ ಇಷ್ಟೇ ಅಲ್ಲ ಮತ್ತು ಜಾಗ ಇದ್ರೆ ಮಾಡ್ಬೋದಿತ್ತು ಅವನ್ನ ಮತ್ತೆ ತನಗೆ ಜಾಗ ಖಾಲಿ ಆಗ್ಬಿಡ್ತು ಮಾರೆ ಇನ್ನೂ ಮಾಡ್ಬೇಕೇನು ಅನ್ನಿಸ್ತದೆ ಅಂತ ಹೇಳ್ತಾ ನಮಗೆ ಇನ್ನೂ ಮಾಡ್ಬೇಕು ಅನ್ನಿಸ್ತದೆ ಅದು ಮಾರ್ಕೆಟ್ ಎಲ್ಲ ಉಂಟಲ್ರಿ ಹಾಗಾಗ ಈಗ ನಾನು ನೋಡಿದಾಗ ಇವ್ರಿಗೆ ಅಡಿಕೆ ಎಲ್ಲಾ ಎಲೆಗಳು ಹಚ್ಚ ಹಸಿರಾಗಿದೆ ಒಂದೇ ಒಂದು ಹಳದಿ ಕಾಣ್ತಾ ಇಲ್ಲ ಕಾರಣ ಅದು ಪೈನಾಪಲ್ ಇದಾರೆ ಅದೇ ಅದೇ ನನಗೆ ಗೊತ್ತು ನಾನು ಮೊನ್ನೆ ವಿಟ್ಲ ಹೋದಾಗ ಅವರು ಒಬ್ರು ಅಲ್ಲೊಬ್ಬರು ಕೇಶವ ಭಟ್ ಅಂತ ಅವರು ಅಡಿಕೆ ಇದೆ ಅವ್ರು ಅವರೆಲ್ಲ ಹೇಳರು ಪೈನಾಪಲ್ ಗರಿಯಿಂದ ಈಗೀಗ ಆಗ್ತಾನೆ ಅದರಿಂದ ನಾ ಹೌದು ನಾನು ಕಾಣಿಸ್ತೀನಿ ನಾ ಇಲ್ಲೆಲ್ಲ ಕಟಿಂಗ್ ಮಾಡಿ ಹಾಕ್ಬಿಟ್ಟೆ ನಂಗೆ ಸ್ವಲ್ಪ ಕೆಂಪಾಗಿತ್ತು ಅವಾಗ ಹಾಕಿದ ತಕ್ಷಣ ಎಲ್ಲ ಕಪ್ಪಾಗ್ತು ಅವಾಗ ಹೌದು ಅನ್ನಿಸ್ತು ಅದೊಂದು ಪಕ್ಕ ಹೌದು ಪೈನಾಪಲ್ ಗರಿಯಿಂದ ಕಡೆಗೆ ಒಳ್ಳೆದು ಭಟ್ರೆ ಹೇಳಿದ್ರು ಪೈನಾಪಲ್ನ ತುಂಬಾ ಭೂಮಿ ಫಲವತ್ತತೆ ಭೂಮಿ ನಿಲ್ವತ್ತೆ ಹೇಳಿದ್ರು ಅದ್ರಂತ ನಾ ಹಾಗೆ ಮಾತಾಡ್ಸ ನನಗೆ ಈಗ ಹೌದು ಅನ್ನಿಸ್ತಾನೆ ಇವತ್ತು ಗೊಬ್ಬರನೇ ಬೇಡ ಅನ್ನಿಸ್ತಾನೆ ಗಿಡ ನೋಡ್ರಿ ಕಪ್ಪಾಗುಂಟಲ್ರಿ ಈ ಮಳೆಗಾಲ ಇನ್ನೂ ಹೇಳ್ತದ ಕಪ್ಪಾಗೆ ಆದ್ರೂ ಕೂಡ ನೀವು ಉತ್ಸಾಹವನ್ನು ಕಳ್ಕೊಂಡಿಲ್ಲ ಒಂದ್ಸ್ವಲ್ಪ ಮನೆಗೆ ಆರಾಮಿಲ್ಲ ಇಲ್ಲೆಲ್ಲ ಪೈನ ಪಪ್ಪಾಯಿ ಎಲ್ಲ ನೆಟ್ಟಿದ್ ನೋಡಿ ಇಲ್ಲೆಲ್ಲ ನೆಟ್ಟೆ ಮತ್ತೆ ತುಂಬಾ ಇದೆಲ್ಲ ಅಡಕೆ ಮಿಡ್ಲಲ್ಲೆಲ್ಲ ಪಪ್ಪಾಯಿ ಹಾಕೋ ಪ್ಲಾನ್ ಅಲ್ರಿ ಪಪ್ಪಾಯಿನು ನಿಮ್ಗೆ ಬಹಳ ಲಾಭ ಮಾಡಿದೆ ಇಲ್ಲ ಲಾಭ ಮಾಡಿ ಇಲ್ಲೆಲ್ಲ ತುಂಬಾ ನೆಟ್ಟಿದೆ ಸರ್ ಅವಾಗ ಇಲ್ಲೆಲ್ಲ ಈ ಮಣ್ಣು ಹಾಕದಲ್ಲೆಲ್ಲ ಫುಲ್ ಪಪ್ಪಾಯಿ ಇತ್ತ ಅವಾಗ ತುಂಬಾ ಮಾರ್ಕೆಟ್ ಪ್ರತಿ ವಾರ ವಾರ ಹೋಗ್ತೀನಿ ನಾನು ಮಾರ್ಕೆಟ್ ಕಳಿಸ್ತೀನಿ ನಮ್ಮ ಅಮ್ಮನ ಹೊಟ್ಟೆ ಕಳಿಸ್ತಿದ್ದೆ ಬಣಸಲೆ ಮಾರ್ಕೆಟ್ ಮತ್ತೆ ಬಡ್ಕಳೆ ಮೂಡೇಸರ ಎಲ್ಲ ಮೂಡೇಸರ ಕೊಡ್ತಿದ್ದೆ ಸೇಲ್ ಮಾಡಿದೆ ಪಪ್ಪಾಯಿ ಸೇನ ಪಪ್ಪಾಯಿ ಈಗ ಅಲ್ಲಿ ಉಂಟು ಅದ್ಸಪ್ ಕಲರ್ ಬಂದು ಒಂದೇ ಸರ್ ಒಂದು ಚೀಲ ಪಪ್ಪಾಯಿ ಒಂದು ಚೀಲದಲ್ಲಿ ತುಂಬಾ ಅಜ್ಕೂದಿಲ್ಲ ಅಂತ ರೀತಿ ಪಪ್ಪಾಯಿ ನಮ್ದು ಒಂದು ಚೀಲ ಹಣ್ಣು ಹಾಕರು ಒಂದು ಚೀಲ ಹಾಕಿ ಬೈಕಲ್ಲಿ ಹಾಕರು ಏನಾಗೋದು ಹಣ್ಣು ಮಾತ್ರ ಅಷ್ಟು ಚಂದ ಮಾಡಿದ್ರು ಈಗ ಅಷ್ಟು ಗಟ್ಟಿ ಇರ್ತಿತ್ತು ಹಣ್ಣು ಅಲ್ಲಿ ಹೋಗಿ ಎರಡು ದಿವಸದಲ್ಲಿ ಬೇಕಾದ್ರೆ ನಾಳೆ ತಿನ್ಬೇಕು ಅಂತ ಒಂದು ಕಟ್ ಮಾಡಿ ಭಾಗ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ಸ್ಮೂತ್ ಆಗಿ ಇಟ್ಬಿಟ್ಟು ಅಂತ ಕೊಳ್ಳುತ್ತೆ ಹಣ್ಣಾಗುತ್ತೆ ಒಂದೊಂದು ಗಿಡನ ಹತ್ತು ಸಾವಿರ ತನಕ ಮಾಡಿದೆ ಮಾಡಿ ಮಾಡಿ ಪಪ್ಪಾಯಿ ಒಳ್ಳೆ ಮಾಡಿ ಪಪ್ಪಾಯಿ ಸರಿ ಮಾಡಿ ಸರ್ ಈ ಪಪ್ಪಾಯಿ ಅದೇ ಕೊಂಬೆ ಹೊಡೆದ್ಬಿಟ್ಟು ಅದಕ್ಕೆ ನೂರ ನಾಲ್ಕು ಹೆಗೆ ಬರ್ತದೆ ಸರಿ ಮಾಡಿ ಈಗ ಕೊಟ್ಟಿಗೆ ಒಂದೊಂದು ಗಿಡದಲ್ಲಿ ಒಂದು 50 ಕೆ ಜಿ ಕಾಯಿ ಬರ್ತದೆ ಸರ್ ಸೈಡ್ ಹೇಗೆ ಬರ್ತದೆ ಅದಕ್ಕೆಲ್ಲ ಮೊನ್ನೆ ಸ್ವಲ್ಪ ಬಿದ್ದೋಗ್ಬಿಡ್ತದೆ ಕಾಯಿ ಸ್ವಲ್ಪ ಕಾಯಿ ಮಾರ್ಕೆಟ್ ಉಂಟು ಸರ್ ಇನ್ನು ಮುರುಡೇಶ್ವರ ಎಲ್ಲ ಕೊಡ್ತಿದ್ರು ಮೊನ್ನೆ ಒಂದು 50 ಕೆ ಜಿ ಕೊಟ್ಟು ಕಳ್ಸ ಒಬ್ಬರಿಗೆ ಅವರು 50 ಕೆ ಜಿ ಕೊಟ್ಟು ಕಳ್ಸ್ರು ಒಂದು 50 ಕೆ ಜಿ ಒಂದು 1000 ರೂಪಾಯಿ ಕೊಡ್ತಾರೆ ಅವ್ರು ಅದ್ರ ತೊಂದ್ರೆ ನಮ್ಗೆ ಹೇಗೆ ಸೈಡ್ ಬಿದ್ದೋಗ್ತದೆ ಅಲ್ಲ ಅದು ಹಣ್ಣೆಲ್ಲ ಕೊಟ್ಟು ಒಳ್ಳೆ ಡಿಮಾಂಡ್ ಹಣ್ಣಿಗೆ 20 ರೂಪಾಯಿ ಕೆ ಜಿ ಹೋಯ್ತ ಪಡಬೇಡ ಅಂದ್ರೆ ಭೂಮಿ ಚೆನ್ನಾಗಿದೆ ಮನಸ್ಸು ಚೆನ್ನಾಗಿದೆ ನಿಮಗೊಂದು ತಂತ್ರದ ಬಗ್ಗೆ ಬೆಳೆಗಳ ಬಗ್ಗೆ ಮಣ್ಣಿನ ಬಗ್ಗೆ ನೀರಿನ ಬಗ್ಗೆ ಒಂದು ಕುತೂಹಲ ಅದರ ಬಗ್ಗೆ ಅಭ್ಯಾಸ ಮಾಡಿದ್ರಿ ಎಲ್ಲಿ ಮಾರುಕಟ್ಟೆ ಯಾರನ್ನ ಮಾತಾಡಿಸ್ಬೇಕು ಹೆಂಗ್ ಬಿಡಬೇಕು ಇವೆಲ್ಲವೂ ಕೂಡ ನಿಮ್ಮ ಕೈಯಲ್ಲವು ಒಳ್ಳೆ ಗೆಳೆಯರಿದ್ದಾರೆ ಒಳ್ಳೆ ತಂದೆ ತಾಯಿಗಳು ಇಷ್ಟೆಲ್ಲ ನಿಮ್ಮ ಅನುಭವವನ್ನು ಹಂಚ್ಕೊಂಡ್ರಿ ನಿಮಗೆ ಧನ್ಯವಾದಗಳು ಕೇಶವ ನಮಸ್ತೆ ನಮಸ್ಕಾರ ಸರ್ ಅನಾನಸ್ ಬೆಳೆ ಬೇಸಾಯದ ಅನುಭವಗಳು ಕುರಿತು ಹೊನ್ನಾವರ ತಾಲೂಕು ಅನಂತವಾಡಿಯ ಕೇಶವ್ ಎಂ ಗೌಡ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು ಸಂದರ್ಶಕರು ಎಚ್ಬಿ ರಾಮಡಿಗೆ ಈಗ ರೈತರಿಗೆ ಸಲಹೆಗಳು ಬೆಳೆಯು ಇಂಗಾಲ ಜಲಜನಕ ಮತ್ತು ಆಮ್ಲಜನಕಗಳನ್ನು ಗಾಳಿ ಮತ್ತು ನೀರಿನಿಂದ ಪಡೆದುಕೊಳ್ಳುವುದರಿಂದ ಮತ್ತು ಹೇರಳವಾಗಿರುವುದರಿಂದ ಎಂದೂ ಅವುಗಳ ಕೊರತೆ ಕಾಣುವುದಿಲ್ಲ

ಈಗ ಮಗುವಿಗೆ ತೊಟ್ಟಿನಲ್ಲಿ ಮಲಗಿಸುವಾಗ ಹಾಡುವ ಹಾಡು. ಮುಂದೆ ಕೇಳಿ ಮಗುವಿಗೆ ತೊಟ್ಟಿಲಲ್ಲಿ ಮಲಗಿಸಿ ತೊಟ್ಟಿಲನ್ನು ತೂಗುವಾಗ ಹಾಡುವ ಹಾಡು. ಮಾತ